7 ಕೃಷಿ ವಿಜ್ಞಾನ ಕೇಂದ್ರಗಳು, ಆಮೇಲೆ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕಗಳು, ಎಲ್ಲ ಇದರ ತಾಂತ್ರಿಕತೆ ಏನಿರ್ತದೆ ಅಂದರೆ ನಮ್ಮ ರೈತರಿಗೆ ಇದರ ಮುಖ್ಯವಾದ ಕೃಷಿ ಮೇಳವನ್ನು ಆಯೋಜಿಸುವುದರ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದರೆ ನಮ್ಮ ಒಂದು ಸಂಶೋಧನೆ ಕಳೆದ ಸಾಲಿನಲ್ಲಿ ಏನು ಸಂಶೋಧನೆ ಆಗಿರ್ತದೆ, ರೈತರ ಒಂದು ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಏನಿದ್ದವು ಮತ್ತು ಆ ಸಮಸ್ಯೆಗಳಿಗೆ ನಮ್ಮ ವಿಜ್ಞಾನಿಗಳಿಂದ ಏನು ಪರಿಹಾರವಿರ್ತದೆ ಅದರ ಬಗ್ಗೆ ಮಾಹಿತಿ ಒದಗಿಸಲಾಗುತ್ತದೆ. ಇನ್ನೂ ಒಂದು ಮುಖ್ಯವಾದಂದ್ರೆ ಕೆಲವೊಂದು ಲೈವ್ ಡೆಮಾನ್ಸ್ಟ್ರೇಷನ್ಸ್ ಅಂತ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಪ್ರಾತ್ಯಕ್ಷಿಕೆಗಳು, ಈ ಪ್ರಾತ್ಯಕ್ಷಿಕೆಗಳು ಕೂಡ ಇದರಲ್ಲಿ ಇರ್ತದೆ ಮುಖ್ಯವಾಗಿ. ಅಂದರೆ ಇದು ಏನಾಗ್ತದೆ, ಒಂದೇ ಸೂರಿನಡಿಯಲ್ಲಿ ಅಂದರೆ ಕೃಷಿ ಮೇಳ ಅಂತಂದರೆ ಈ ಒಂಥರ ನಮ್ಮ ಕೃಷಿ ಜಾತ್ರೆ ಅಂತ ಅನ್ಬೋದು. ಅಂದರೆ ನಿಮ್ಮ ರೈತರಿಗೆ ಇದು ಒಂದು ಬಹಳಷ್ಟು ಮಟ್ಟಿಗೆ ಉಪಯೋಗ ಆಗ್ತದೆ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಳೆದ ಸಾಲಿನಲ್ಲಿ ನಮಗೆ ಒಂದು ಈ ಹತ್ತಿ ಬೆಳೆಯಲ್ಲಿ, ತೊಗರಿ ಬೆಳೆಯಲ್ಲಿ ಮತ್ತು ಮೆಣಸಿನಕಾಯಿ ಬೆಳೆಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನಮ್ಮ ರೈತ ಬಾಂಧವರು ಎದುರಿಸಬೇಕಾಯಿತು. ಸೊ ಆ ರೀತಿ ಹವಾಮಾನದ ವೈಪರೀತ್ಯದಿಂದ ಏನು ಸಮಸ್ಯೆಗಳು ಬರ್ತವೆ, ಸೊ ಆ ಸಮಸ್ಯೆಗಳಿಗೆ ನಮ್ಮ ಸ್ಥಳದಲ್ಲಿಯೇ ನಮ್ಮ ವಿಜ್ಞಾನಿಗಳು ಪರಿಹಾರ ಸೂಚಿಸ್ತಾರೆ. ಅದನ್ನೇ ಹೇಳ್ತಾ ಇದ್ದೀನಿ, ಒಂದೇ ಸೂರಿನಡಿಯಲ್ಲಿ ರೈತ ಬಾಂಧವರು ನಮ್ಮ ಒಂದು ಸಂಶೋಧನೆಗಳಿಂದ ಆದ ತಂತ್ರಜ್ಞಾನಗಳು ಏನೇನಿದೆ ಅಂದರೆ ನೂತನ ಆವಿಷ್ಕಾರಗಳಲ್ಲೂ ಕೃಷಿಯಲ್ಲಿ ಏನು ಮಾಡಿದ್ದಾರೆ, ಆ ಆವಿಷ್ಕಾರಗಳ ಬಗ್ಗೆ ನನಗೆ ಒಂದು ಸ್ವಲ್ಪ ಮಾಹಿತಿ ಬೇಕಪ್ಪ ಅಂತ ನೀವು ಬಂದರೆ ಬಹಳಷ್ಟು ಮಾಹಿತಿಗಳನ್ನು ಇಲ್ಲಿ ಒದಗಿಸಲಾಗುತ್ತದೆ. ಇದು ಕೃಷಿ ಮೇಳದ ಮುಖ್ಯವಾದ ಒಂದು ಉದ್ದೇಶ. ಅಂದರೆ ಇಲ್ಲಿ ರೈತರಿಗೆ ನೋಡಲಿಕ್ಕೂ ಸಿಗ್ತದೆ ಮತ್ತು ವಿಚಾರ, ಪರಸ್ಪರ ವಿಚಾರ ವಿನಿಮಯ ಕೂಡ ಆಗ್ತದೆ. ಅಂದರೆ ನಾವೊಂದು ಇದರಲ್ಲಿ 3 ದಿವಸ ಕೂಡ ರೈತರಿಂದ ರೈತರಿಗಾಗಿ ಅಂಥೇಳಿ ನಾವೊಂದು ಚರ್ಚಾಕೂಟವನ್ನು ಏರ್ಪಡಿಸ್ತಾ ಇದ್ದೇವೆ. ಈ ರೈತರಿಂದ ರೈತರಿಗಾಗಿ ಅಂದರೆ ಯಶಸ್ವಿ ರೈತ ಬಾಂಧವರು ನಮ್ಮಲ್ಲೇ ಅವ್ರನ್ನ ಆಯ್ದುಕೊಂಡು ಯಶಸ್ವಿ ರೈತ ಬಾಂಧವರು ಮತ್ತೆ ಬೇರೆ ಉಳಿದ ರೈತ ಬಾಂಧವರಿಗೆ ಹೇಳಿ ಅದರಂತೆ ಮಾಡಿದರೆ ನಿಮಗೂ ಕೂಡ ಲಾಭ ಆಗ್ತದೆ, ಈ ರೀತಿ ಕೃಷಿ ಮಾಡಿದರೆ ಖಂಡಿತವಾಗಿಯೂ ಕೃಷಿ ಲಾಭದಾಯಕ ಅಂಥೇಳಿ ನಾವು ಬಹಳಷ್ಟು ರೈತ ಬಾಂಧವರಿಗೆ ನಾವು ಅವ್ರಿಗೆ ಕೇಳ್ಕೊಳ್ಳೋದ್ರಿಂದ ಅವರು ಕೂಡ ಇಲ್ಲಿ ಬರಲು ಒಪ್ಪಿರ್ತಾರೆ. ಸೊ ಅವರು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿ ಅವರ ತಮ್ಮ ಅನುಭವವನ್ನು ತಮ್ಮೊಂದಿಗೆ ಆದ ಅನುಭವವನ್ನು ಹಂಚಿಕೊಳ್ತಾರೆ. ಸೊ ಆ ರೀತಿ ರೈತರಿಂದ ರೈತರಿಗಾಗಿಯೂ ಕೂಡ ಇರ್ತದೆ, ಆಮೇಲೆ ವಿಜ್ಞಾನಿಗಳಿಂದ ಕೂಡ ಕೆಲವೊಂದು ನಿಮಗೆ ಚರ್ಚೆ ಮಾಡಲಿಕ್ಕೆ ಕೂಡ ಅವಕಾಶ ಇರ್ತದೆ. ಸೊ ಇದು ಮುಖ್ಯವಾದ ಒಂದು ಉದ್ದೇಶ. ಅಂದರೆ ಕೃಷಿ ಮೇಳ ನಾವು 3 ದಿವಸ ಮಾಡೋದ್ರ ಉದ್ದೇಶ ಈ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ರೈತರು ಅಭಿವೃದ್ಧಿಗೊಳ್ಳಲಿ, ಜ್ವಲಂತ ಸಮಸ್ಯೆಗಳು ಕೃಷಿಯಲ್ಲಿ ಏನೇನು ಸಮಸ್ಯೆಗಳು ಅವರು ಎದುರಿಸಬಹುದು, ಆ ಸಮಸ್ಯೆಗಳಿಗೆ ಏನು ಪರಿಹಾರ ನಮ್ಮ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ, ಕಂಡುಕೊಂಡಿಲ್ಲ ಅಂದರೆ ನಿಮ್ಮ ಸಮಸ್ಯೆಗಳು ಯಾವುದು ಅದನ್ನು ಕೂಡ ನಾವು ಕೇಳ್ತೀವಿ. ಸೊ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ಸ್ಥಳದಲ್ಲಿಯೇ ನಮಗೆ ಒಂದು ಪರಿಹಾರ ಕೂಡ ಕೊಡಲಿಕ್ಕೆ ನಮ್ಮ ಒಂದು 20 ವಿಭಾಗದ ವಿಜ್ಞಾನಿಗಳು ಒಂದೇ ಕಡೆ, ಅಂದರೆ ನಾವು ಇಲ್ಲಿ ನಮಗೆ ಕನ್ಸಲ್ಟೆನ್ಸಿ ಅಂತ ಸಲಹಾ ಸಮಿತಿ ಅಂತ ಹೇಳ್ತಾ ಇದ್ದೇವೆ, ಕೃಷಿ ಸಲಹಾ ಸಮಿತಿ ಅಂತ ಇರ್ತದೆ. ಅಂದರೆ ಇದು ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಅತ್ಯಂತ ಮುಖ್ಯವಾದ ಮತ್ತು ಆಕರ್ಷಣೆಯ ಕೇಂದ್ರ. ಈ ಬೇರೆ ಎಲ್ಲ ನೋಡೋದು ಬಿಟ್ಟರೂ ಇದನ್ನು ನೀವು ಕೃಷಿ ಸಲಹೆ ಸಮಿತಿ ಅಂತ ಏನಿದೆ ಅದರಲ್ಲಿ ನೀವು ಹೋಗಲೇಬೇಕು ರೈತ ಬಾಂಧವರೇ. ಯಾಕಂದರೆ ನಿಮಗೆ ಸಲಹೆ ಕೊಡಲಿಕ್ಕೆ ಒಂದೇ ಸೂರಿನಡಿಯಲ್ಲಿ 20 ಜನ ವಿಜ್ಞಾನಿಗಳು ಅಲ್ಲೇ ಸಿಗ್ತಾರೆ. ಈಗ ನಿಮಗೆ ಏನೇ ಸಮಸ್ಯೆ ಇದ್ರೂ ನೀವು ಅದನ್ನು ಕೂಡ ನೀವು ಯಾವುದಾದ್ರೂ ಒಂದು ಸ್ಪೆಸಿಮನ್ ಅಂತ ನಾವೇನು ಹೇಳ್ತೀವಿ ಮಾದರಿಯನ್ನು ಕೂಡ ತಂದರೂ ಅದಕ್ಕೆ ಏನಾಗಿರ್ತದೆ ಅದು ಏನಿಲ್ಲ ಅದನ್ನು ಕೂಡ ನೀವು ಕೇಳ್ಕೊಳ್ಬೋದು. ಇದು ಒಂದು. ಇನ್ನು ನಮಗೆ ಹೇಳಬೇಕಂದ್ರೆ ಈಗಾಗಲೇ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಒಂದು 2009 ಪ್ರಾರಂಭಗೊಂಡು ಇದು ನಮಗೆ 13 ವರ್ಷಗಳ ಒಂದು ಯಶಸ್ವಿ ಸಾಧನೆಯನ್ನು ಮಾಡ್ತಾ ಬಂದಿದೆ. ಇದನ್ನು ಇನ್ನೂ ಹೆಚ್ಚು ಹೆಚ್ಚು ಸಾಧನೆಯನ್ನು ಈ ಭಾಗದ ಒಂದು ಕಲ್ಯಾಣ ಕರ್ನಾಟಕದ ಭಾಗದ ರೈತ ಸಮುದಾಯಕ್ಕೆ ಉತ್ತಮವಾದ ಒಂದು ಮಾರ್ಗದರ್ಶನ ಕೊಟ್ಟು ಮತ್ತು ಕೃಷಿಗೆ ಸಂಬಂಧಪಟ್ಟ ಅವಶ್ಯಕತೆಗಳನ್ನು ಪೂರೈಸಲು ಕೂಡ ನಾವು ಸಿದ್ಧರಿದ್ದೇವೆ. ಈ ಭಾಗದ ಪ್ರಮುಖ ಬೆಳೆಗಳು ತಮಗೆ ತಿಳಿದಿರುವಂತೆ ಭತ್ತ, ಹತ್ತಿ, ತೊಗರಿ, ಹೆಸರು, ಕಡಲೆ, ಶೇಂಗಾ, ಸೂರ್ಯಕಾಂತಿ, ಮೆಕ್ಕೆಜೋಳ, ಸಜ್ಜೆ, ನವಣೆ, ಸಾಮೆ, ಜೋಳ, ಮೇವಿನ ಜೋಳ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಈ ನಮ್ಮ ವಿಶ್ವವಿದ್ಯಾಲಯದಿಂದ ಒಟ್ಟು 49 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಇದುವರೆಗೆ. ಅಂದರೆ ನಾವು 2009 ಹೇಳಬೇಕಂದ್ರೆ ಇದುವರೆಗೆ 49 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅವು ರೈತರೇ ಯಶಸ್ವಿಯಾಗಿ ರೈತರು ಬೆಳೆದು ಸಾಕಷ್ಟು ಅಭಿವೃದ್ಧಿ ಕೂಡ ಹೊಂದಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಹೆಸರಿನಲ್ಲಿ BGS 9 ಅಂತ ಹೇಳ್ತಾ ಇದ್ದೇವೆ, ತೊಗರಿಯಲ್ಲಿ TS 3R ಇತ್ತು, ಈಗ GRG 1811 ಅಂತ ಒಂದು ತಳಿ ಇದೆ. ಆಮೇಲೆ ಬೇರೆ ತಳಿಗಳು ಕೂಡ ಹೆಚ್ಚಾಗಿ ಬರ್ತಾ ಇದೆ. ಮುಖ್ಯವಾಗಿ ನಮ್ಮ ಸೂರ್ಯಕಾಂತಿಯಲ್ಲಿ ಕೂಡ ಬಹಳಷ್ಟು ತಳಿಗಳು RSFH 1887 ಅಂತ ಇದೆ, RSFH 700 ಅಂತ ಇದೆ. ಈ ತಳಿಗಳು ಹೊಸದಾಗಿ ಹೈಬ್ರಿಡ್ ತಳಿಗಳು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಅವುಗಳ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಒದಗಿಸ್ತೇವೆ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಏನು ಹೇಳಲು ಇಚ್ಛೆ ಪಡ್ತಾ ಇದ್ದಾನೆ ಅಂದರೆ ಸಿರಿಧಾನ್ಯಗಳು. ಅಂದರೆ ಈಗ ನಮ್ಮ ಈ ಒಂದು ವರ್ಷ ಅಂದರೆ 2000